ಹೆಸರು ಮಾಡಿರುವಂತಹ ಪಾಂಡುಪುರ ತಾಲೂಕು ಸುಂಕತಣ್ಣೂರಿನ ನಿವಾಸಿ ಸಾವಯವ ಕೃಷಿಕರಾದ ಶ್ರೀಯುತ ದೇವೇಗೌಡ ಅವರು. ದೇವೇಗೌಡ ಅವರು ಚಿಕ್ಕಳ್ಳೇಗೌಡರ 5 ಮಕ್ಕಳಲ್ಲಿ ಒಬ್ಬರು. ಪಿ ಯು ಸಿ ತನಕ ವಿದ್ಯಾಭ್ಯಾಸ ಮಾಡಿ ಆಮೇಲೆ ಡಿಪ್ಲೊಮೊ ಶಿಕ್ಷಣವನ್ನು ಸ್ವಲ್ಪ ದಿನ ಪಡೆದು ಆ ನಂತರದಲ್ಲಿ ಅರ್ಥಶಾಸ್ತ್ರ, ಇತಿಹಾಸ ಈ ವಿಚಾರಗಳನ್ನು ಕುರಿತಾಗೂ ಅಧ್ಯಯನ ಮಾಡಿದ್ದಾರೆ. ಪ್ರಸ್ತುತ ನಿರಂತರವಾಗಿ ವರ್ಷ ಇಡೀ ಸಾವಯವ ಬೆಲ್ಲದ ಉತ್ಪಾದನೆಯಲ್ಲಿ ತೊಡಗಿದ್ದಾರೆ. ತಮ್ಮದೇ ಆದ ಒಂದು ಮಾರುಕಟ್ಟೆಯನ್ನು ಅದಕ್ಕೆ ಅವರು ಮಾಡಿಕೊಂಡಿದ್ದಾರೆ. ಸಾವಯವ ಕೃಷಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಅವರು ವ್ಯಕ್ತಪಡಿಸ್ತಾ ಇರ್ತಾರೆ. ನಮಸ್ಕಾರ ದೇವೇಗೌಡ್ರೆ. ನಮಸ್ಕಾರ. ನಿಮ್ಮನ್ನ ಎಲ್ಲ ಬೆಲ್ಲದ ದೇವೇಗೌಡ ಅಂತ ಕರೀತಾರಲ್ಲ, ಯಾವಾಗಲಿಂದ ಹೀಗೆ? ಕಳೆದ 15 ವರ್ಷದಿಂದ ನಾವು ಸಾವಯವ ಕೃಷಿಯಲ್ಲಿ ತೊಡಗು, ಸಾವಯವ ಬೆಲ್ಲವನ್ನು ಉತ್ಪಾದಿಸಿ ಗ್ರಾಹಕರಿಗೆ ಕೊಡ್ತಾ ಇರೋದ್ರಿಂದ ನಮ್ಮನ್ನು ಬೆಲ್ಲದ ದೇವೇಗೌಡ ಅಂತ ಕರೀತಾರೆ. ಈಗ ನಿಮ್ಮ ತಂದೆಯವರು ಕೃಷಿ ಮಾಡ್ತಾ ಇದ್ರು, ಕೃಷಿಯನ್ನೇ ಪ್ರಧಾನವಾಗಿ ವೃತ್ತಿಯಾಗಿ ಇಟ್ಕೊಂಡಂತಹ ಕುಟುಂಬ ಅಲ್ವಾ? ಹೌದು. ನೀವು ಪಿ ಯು ಸಿ ತನಕ ವಿದ್ಯಾಭ್ಯಾಸ ಮಾಡಿದ್ರಿ, ಆಮೇಲೆ ಡಿಪ್ಲೊಮೊ ಶಿಕ್ಷಣ ಪಡೆದ್ರಿ, ಹೇಗೆ ಇದೆಲ್ಲ? ಅಂದರೆ ನಮ್ಮದು ಹೇಳಿ ಕೇಳಿ ಕೃಷಿ ಕುಟುಂಬ. ವಿದ್ಯಾಭ್ಯಾಸ ಮಾಡ್ತಾ ಇರ್ಬೇಕಾದ್ರೆ ನಮಗೆ ಕೆಲಸ ಸಿಕ್ಕೋದೋ ಸಿಗೋದಿಲ್ವೋ ಅನ್ನೋ ನಿರಾಶೆ ಒಂದು. ಆಮೇಲೆ ನಮ್ಮಲ್ಲಿ ಕೃಷಿ ಕುಟುಂಬದಿಂದ ಬಂದದ್ರಿಂದ ನಮ್ಮ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಎಲ್ಲ ಒಳ್ಳೆ ಪ್ರಗತಿಪರ ಕೃಷಿಕರಾಗಿದ್ದರು. ಹಾಗಾಗಿ ನಮಗೂ ಭೂಮಿ ತಾಯಿ ಮತ್ತು ಗೋವುಗಳನ್ನು ಕಂಡ್ರೆ ತುಂಬ ಆಸೆ ಇತ್ತು ಚಿಕ್ಕಂದಿನಿಂದಲೂ. ನಾನು ಓದಿ ಉದ್ಯೋಗ ಹಿಡಿದು ಅಲ್ಲಿ ಇಲ್ಲಿ ಬೇರೆಯವ್ರ ಕೈ ಕೆಳಗೆ ಕೆಲಸ ಮಾಡೋ ಬದಲು ಸ್ವತಂತ್ರವಾಗಿ ಭೂಮಿ ತಾಯಿ ಸೇವೆ ಮಾಡ್ಕೊಂಡು ಬದುಕ್ಬೋದಲ್ಲ ಅನ್ನೋ ಒಂದು ಆಸಕ್ತಿ ಮೂಡ್ತು. ಆಮೇಲೆ ಏನು ಮಾಡ್ದು, ಎಜುಕೇಷನ್ ಕ್ಲೋಸ್ ಮಾಡಿ ವ್ಯವಸಾಯಕ್ಕೆ ಸೇರ್ಕೊಂಡು. ವ್ಯವಸಾಯ ಕ್ಷೇತ್ರದಲ್ಲಿ ನಮ್ಮ ದೊಡ್ಡಪ್ಪ ಮತ್ತು ನಾವು ಎಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದು ಚೆನ್ನಾಗಿ ನಡೀತಿತ್ತು. ಹಂಗಾಗಿ ಒಳ್ಳೆ ಹೆಸರು ಇತ್ತು, ಆದಾಯ ಏನೂ ಇತ್ತು ಆಗಿನ ಕಾಲದಲ್ಲಿ. ಆಗ ಇಲ್ಲೇ ಯಾಕೆ ದುಡ್ಕೊಂಡು ತಿನ್ಬೋದಲ್ಲೋ ಉದ್ದೇಶಕ್ಕೆ ವ್ಯವಸಾಯಕ್ಕೆ ಸೇರ್ಕೊಂಡು. ಆ ಕಾಲದಲ್ಲಿ ಏನೆಲ್ಲ ಬೆಳೆಗಳು ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ಇರ್ತಾ ಇದ್ವು? ಆ ಕಾಲದಲ್ಲಿ ನಾವು ಕಂಡಂಗೆ ಅಂದರೆ ಎಲ್ಲ ದೇಶೀಯ ಬೀಜ, ಸೀಸನ್ ವೈಸ್ ಕ್ರಾಪು. ಮುಂಗಾರಲ್ಲೆಲ್ಲ ಜೋಳ, ಎಳ್ಳು ಈ ಥರ ಬೆಳೀತಿದ್ರು. ಹಿಂಗಾರಲ್ಲಿ ರಾಗಿ, ಅವರೆ, ಅಲಸಂದೆ ಎಲ್ಲ ಮಳೆ ಆಧಾರಿತ ಕೃಷಿ ಮಾಡ್ತಿದ್ರು. ಹುಚ್ಚೆಳ್ಳು, ಎಳ್ಳು ಎಲ್ಲನೂ ಪ್ರತಿಯೊಂದು ಬೆಳ್ಕೊತಿದ್ರು. ಪ್ರತಿಯೊಂದು ಬೇಸಿಗೆಯಲ್ಲಿ ಒಕ್ಕಣೆ ಮಾಡ್ಕೊಂಡು ದಿನ ಬಳಕೆ ವಸ್ತುಗಳು ಏನು ಬೇಕು ಎಲ್ಲನೂ ಪ್ರತಿಯೊಂದು ಬೆಳೀತಿದ್ರು. ಮೆಣಸಿಗೆ ತವಿಂದು ಹಿಡ್ದು ತೋಟ ಮಾಡ್ಕೊಂಡು ಕೀರೆ ಮಡಿ ತವಿಂದು ಇತ್ತು ನಾವು ಕಂಡಂಗೆ. ತುಂಬ ಚೆನ್ನಾಗಿತ್ತು ಅನ್ನಿಸ್ತಿತ್ತು ಆ ಕಾಲನೆಯ. ಈಗ ಏಕ ಬೆಳೆ ಪದ್ಧತಿ ಬಂದು ಇಷ್ಟೆಲ್ಲ ಹಾಳಾಯಿತು. ಈಗಲೂ ಅಷ್ಟೇ, ನಾವು ಸರೋಗಬೇಕು ಅಂದರೆ ನಮಗೇನು ಬೇಕು ಎಲ್ಲನೂ ಸ್ವಾವಲಂಬಿಗೆ ಬದುಕಬೇಕು ಅಂದರೆ ಪ್ರತಿಯೊಂದು ನಮ್ಮ ಮನೆಗೆ ಆಗೋಷ್ಟಾದ್ರು ಬೆಳ್ಕೊಂಡಾಗ ಮಲ್ಟಿ ಕ್ರಾಪ್ ಮಾಡ್ಕೊಂಡು. ಈಗ ಹೇಳಿ ಗೌಡ್ರೆ, ಈಗ ನಿಮ್ಮ ಭೂಮಿಗೆ ಬಂದರೆ ನಾವು ಏನೆಲ್ಲ ಬೆಳೆಗಳನ್ನು ನಾವು ನೋಡ್ಬೋದು? ಈಗ ನೀವು ನಮ್ಮ ಭೂಮಿಗೆ ಬಂದರೆ ಕಬ್ಬು, ಅಡಿಕೆ, ತೆಂಗು, ಬಾಳೆ, ನುಗ್ಗೆ, ಜೊತೆಗೆ ದೇಶೀಯ ತಳಿ ಗೋವುಗಳು ಇವನ್ನು ನೋಡ್ಬೋದು. ಆಮೇಲೆ ನಾವು ಬೆಲ್ಲವನ್ನು ಯಾವುದೇ ರಾಸಾಯನಿಕ ಬಳಸ್ತಾನೆ ತಯಾರು ಮಾಡ್ತೀವಿ. ಸಾವಯವ ಕಬ್ಬೆ ವರ್ಷ ಪೂರ್ತಿ ಇರ್ತೀವಿ, ಅದನ್ನು ನೋಡ್ಬೋದು. ಬೆಲ್ಲದ ಉತ್ಪಾದನೆ ಈ ರೀತಿ ಗಾಣದ ವ್ಯವಸ್ಥೆ ಮಾಡಿಕೊಂಡು ಎಷ್ಟು ವರ್ಷ ಆಯಿತು ನೀವು? ಸುಮಾರು 13-14 ವರ್ಷ ಆಯಿತು. ನಮ್ಮಲ್ಲಿ ಪರ್ಟಿಕ್ಯುಲರ್ ಆಗಿ ಸುತ್ತ ಒಂದು 7-8 ರೈತರು ದರಿತಿದ್ದೋ. ಅದಾದಮೇಲೆ ನಮ್ಮಲ್ಲಿ ರೈತರೆಲ್ಲ ಒಂದಾಗಿ ಸಾವಯವ ರೈತರೆಲ್ಲ ಬಯಲುಸೀಮೆ ಸಾವಯವ ಕೃಷಿಕರ ಸಂಘ ಅಂತೇಳಿ ಒಂದು ಸಂಘ ಕಟ್ಕೊಂಡು ಅದನ್ನು ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ಕೊಂಡು ನಾವೇ ನೇರವಾಗಿ ಗ್ರಾಹಕರು ಕೊಡಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಮಂಡ್ಯದಲ್ಲಿ ಅಂಗಡಿ ಎಲ್ಲ ಮಾಡಿದ್ದೀವಿ. ಹಂಗಾಗಿ ಈಗ ಜಾಸ್ತಿ ಅರಿತಾ ಇದ್ದೀವಿ, ಜಾಸ್ತಿ ಮಾರುಕಟ್ಟೆಲ್ಲೂ ಬೇಡಿಕೆ ಇದೆ. ಎಲ್ಲ ರೈತರದು ಕಬ್ಬು ನಾನೇ 3,600-800 ಗಂಟೆ ತಗೊಂಡು ನಾವೇ ಏರ್ಕೊಬಂದು ಬೆಲ್ಲ ಮಾಡಿ ಬೆಲ್ಲ ಮಾರ್ತಿದ್ದೀವಿ. ಒಂದು ದಿನದಲ್ಲಿ ನಿಮ್ಮ ಆಲೆ ಮನೆಯಲ್ಲಿ ಹಾಗಾದ್ರೆ 4 ಕ್ವಿಂಟಲ್ ಬೆಲ್ಲ ಉತ್ಪಾದನೆ ಆಗುತ್ತೆ. 3,600 ರೂಪಾಯಿ ಕೊಟ್ಟು ಕಬ್ಬು ನೀವು ತಗೊಂಡು ಅದನ್ನ ನೀವು ಗಾಣದಲ್ಲಿ ಅರೆದು ಬೆಲ್ಲ ಮಾಡ್ತೀರಿ? ಬೆಲ್ಲ ಮಾಡ್ತಿದ್ದೀವಿ. ವಾರ್ಷಿಕವಾಗಿ ಎಷ್ಟು ಟನ್ ನೀವು ಅರಿತೀರಾ? ಹಾಗಾದ್ರೆ ವಾರ್ಷಿಕವಾಗಿ ಏನು ಒಂದು 500-600 ಟನ್ ಅರಿಬೋದು. ಅಂದರೆ ನಾವು ಎಷ್ಟು ಜನ ರೈತರು ಈಗ ನಿಮ್ಮನ್ನೇ ನಂಬ್ಕೊಂಡಿದ್ದಾರೆ ಅಂದರೆ ಅವ್ರು ಬೆಳೆಯುವಂಥ ಕಬ್ಬು ಇದು ದೇವೇಗೌಡರು ಗಾಣಕ್ಕೆ ಹೋಗ್ಬೇಕು ಅನ್ನೋ ರೈತರು ಎಷ್ಟು ಜನ ಇದ್ದಾರೆ? ನಮ್ಮನ್ನು ಆ ಥರ ನಂಬ್ಕೊಂಡಿರೋರು ಈಗ ಆಲ್ರೆಡಿ ಸಂಘದಲ್ಲಿ 56 ಜನ ಅವರೇ, ಅವರೆಲ್ಲ ಆ ಥರನೇ ನಂಬ್ಕೊಂಡವ್ರೆ. ಅದರಲ್ಲಿ ಕೆಲವರು ಸ್ವಇಚ್ಛೆಯಿಂದ ನಾವೇ ಬೆಲ್ಲ ಮಾಡಿ ನಾವೇ ಮಾರ್ಕೊತೀವಿ ಅಂತಾರೆ. ನಾವು ಅವ್ರಿಗೇನು ಅಭ್ಯಂತರಲ್ಲ, ನಿಮ್ಮ ಇಷ್ಟ ಬಂದಂಗೆ ಮಾಡ್ಕೊರಪ್ಪ ಅಂತೀವಿ. ನಮ್ಮನ್ನು ನಂಬಿರೋರನ್ನೇ ಅರ್ಧ ಬೆಲ್ಲ ಮಾಡಿ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಿಕೊಡ್ತೀವಿ. ಈ ಬೆಲ್ಲದ ಗಾಣ ಶುರು ಮಾಡಿದ್ದು ಯಾರು, ನೀವು ನಿಮ್ಮ ತಂದೆಯವರು? ಹೇಗೆ? ನಮ್ಮ ತಂದೆಯವರು ಇದ್ದಾಗ ಕೈಗಾಣ ಇತ್ತು. ನಮ್ಮ ತಾತ ಇದ್ರು ಆಗ್ಲೂ ಇತ್ತು, ಅದು ತಂದೆಗೆ ಬಂದಿತ್ತು. ಈಗ ನಮ್ಮ ಕಾಲಕ್ಕೆ ಕ್ರಷರ್ ಮಾಡ್ಕೊಂಡು ಕರೆಂಟ್ ಗಾಣ ಅಥವಾ ಡೀಸೆಲಲ್ಲಿ ಎಳೆಯೋದು ಇದನ್ನ ಮಾಡ್ಕೊಂಡು ಈಗ ಮೊದಲು ದನಿಂಗಾಣ ಹೋದ್ಮೇಲೆ ಇದು ಬಂದರೆ ಇದ್ರಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ ಗಾಣ ಸಹ ನಿಮಗೆ ಒಂಥರ ಪರಂಪರೆಯಿಂದಾನೇ ಬಂದ್ಬಿಟ್ಟಿದೆ. ಹಾಂ, ವಂಶ ಪಾರಂಪರ್ಯವಾಗಿ ಬಂದಿರೋದು ತಂದೆ ಕಾಲದಲ್ಲೇ. ತಂದೆ ಕಾಲದಲ್ಲಿ ಆಗಲೂ ಏನು ನಿಮ್ಮನ್ನು ಗಾಣದ ಮನೆಯವರು ಗಾಣದ ಗೌಡ್ರು ಅಂತ ಏನಾದ್ರು ಕರಿತಿದ್ರಾ? ಹಾಗೇನು ಆ ಥರ ಕರಿತಿರ್ಲಿಲ್ಲ. ಆಗ ಸಾಂಪ್ರದಾಯಿಕವಾಗಿ ಎಲ್ಲ ನಾನು ಕಣ್ಣಾಗೆ ಯಾವುದೇ ರಾಸಾಯನಿಕ ವಸ್ತು ಹಾಕ್ತೇನೆ ಬೆಲ್ಲ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು. ಯಾರಿಗೂ ಏನು ಇದ್ರೆ ಮಾಮೂಲಿ ಕಾಮನ್ ಅಂತ ತಿಳ್ಕೊಂಡಿದ್ರು. ಈ ರಾಸಾಯನಿಕಗಳನ್ನ ಸೇರ್ಸಕ್ಕೆ ಇಡಿದ ಮೇಲೆ ಅದನ್ನು ಕಾಮನ್ ಅಲ್ಲಿ ತಿಳ್ಕೊಬಿಟ್ಟಿದ್ರು. ಈಗ ಅದನ್ನು ಬಿಟ್ಟು ನಾವು ಯಾವುದೇ ಕೆಮಿಕಲ್ ಬಳಸ್ತಾನೆ ಬೆಲ್ಲ ಮಾಡ್ತೀವಲ್ಲ ಅದರಿಂದ ಈಗ ಸಾವಯವ ಬೆಲ್ಲ ದೇವೇಗೌಡರು ಅಂತ ಕರೀತಾರೆ ಎಲ್ಲ. ನಾನು ಯಾಕೆ ಕೇಳಿದೆ ಅಂದರೆ ಈ ಬೆಲ್ಲ ಮಾಡೋ ವಿಧಾನ ಇದು ಮನೆಯಲ್ಲಿ ಕಲ್ತಿದ್ದೋ ಹೊರಗಡೆ ಎಲ್ಲ ನೋಡಿ ಕಲ್ತಿದ್ದೋ ಕೇಳಿ ಕಲ್ತಿದ್ದೋ ಹಿಂಗೆ? ಇಲ್ಲ ಇಲ್ಲ, ಮನೆಯಿಂದನೇ ಕಲ್ತಿದ್ದು. ಎಲ್ಲ ನಮ್ಮ ತಂದೆ ತಾತ ಎಲ್ಲ ಬೆಲ್ಲ ಮಾಡುತ್ತಿದ್ದೆಲ್ಲ ನೋಡಿದ್ದು ಹಂಗೆ ವಂಶ ಪಾರಂಪರ್ಯವಾಗಿ ಕಲ್ತ್ಕೊ ಬಂದಿರೋದು. ಈಗ ಸಾವಯವ ಬೆಲ್ಲದ ತಯಾರಿಕೆಯಲ್ಲಿ ಏನು ಅಂಶಗಳನ್ನು ನಾವು ಕಾಣಬಹುದು? ಈಗ ಸಾವಯವ ಅಂದರೆ ಕಬ್ಬನ್ನು ಸುದಾ ಯಾವುದೇ ರಾಸಾಯನಿಕ ಗೊಬ್ಬರ ಬಳಸ್ತಾನೆ, ಹಸಿರೆಲೆ ಗೊಬ್ಬರ ಅಥವಾ ಗೋವಾಧಾರಿತ ಗೊಬ್ಬರವನ್ನು ಬಳಸಿ ಬೆಳೆದಿರಬೇಕು. ಇಲ್ಲಿ ಆಲೆ ಮನೆಯಲ್ಲಿ ಬೆಲ್ಲ ಪ್ರೊಸೆಸ್ ಮಾಡ್ಬೇಕಾದ್ರೆ ಯಾವುದೇ ಕೆಮಿಕಲ್ ಆಡ್ ಮಾಡ್ದೇ ಬೆಲ್ಲ ಮಾಡಬೇಕು. ಅದು ನಿಜವಾಗಿ ಸಾವಯವ ಅಂದರೆ. ಈಗ ಒಟ್ಟಾರೆ ಹೆಂಗೆ ನಡೀತಾ ಇದೆ ಅಂದರೆ ಅಲ್ಲಿ ಎನ್ ಪಿ ಕೆ ಹಾಕಿ ಬೆಳೆದಿರ್ತಾರೆ, ಇಲ್ಲಿ ಆಲೆ ಮನೆಯಲ್ಲಿ ಕೆಮಿಕಲ್ ಫ್ರೀ ಮಾಡ್ತಾರೆ, ಅದ್ರೊಳಗೆ ಸ್ವಲ್ಪ ಸೋಡಾ ಮತ್ತು ಬೆಂಡೆ ರಸ ಹಾಕ್ತಾರೆ, ಅದನ್ನು ಸಾವಯವ ಬೆಲ್ಲ ಅಂತ ಕೊಡ್ತಾರೆ. ಅದು ಜನಕ್ಕೆ ಮೋಸ ಮಾಡೋದು ಇದು ಗ್ರಾಹಕರಿಗೆ. ಅದು ಸಂಪೂರ್ಣ ಸಾವಯವ ಆಗಲ್ಲ ಅಂತ ನಿಮ್ಮ ಅಭಿಪ್ರಾಯ? ಆಗಲ್ಲ ಆಗಲ್ಲ. ಈಗ ಒಂದು ವಿಚಾರ ಬರುತ್ತೆ ಇಲ್ಲಿ, 3,600 ರೂಪಾಯಿಗೆ ಒಂದು ಟನ್ಗೆ ನೀವು ಕಬ್ಬನ್ನ ಅವ್ರ ಹತ್ರ ಖರೀದಿ ಮಾಡ್ತೀರಿ, ಬೆಲ್ಲದ ಉತ್ಪಾದನಾ ವೆಚ್ಚ ಎಷ್ಟಾಗುತ್ತೆ ಮತ್ತು ಮಾರಾಟದ ವೆಚ್ಚ? ಉತ್ಪಾದನಾ ವೆಚ್ಚ ಒಂದು ಟನ್ಗೆ ಸುಮಾರು 1,500 ಗಂಟೆ ಬೀಳ್ತದೆ. ನಾವು ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಕೆಟ್ಟದ್ದೆಲ್ಲನೇ ಭೂಮಿಗೆ ಯಾರು ವಿಷ ಹಾಕಿಕ್ಕಿಲ್ಲ ಅಂತ ರೈತರು ಕೊಡ್ತೀವಿ ಬೆಲ್ಲನ ಸ್ವಲ್ಪ 45-50 ರೂಪಾಯಿ ರೇಟ್ಗೆ. ಆಮೇಲೆ ಈಗ ಇನ್ನು ನಾವು ಅಂಗಡಿ ಮಾಡಿದ್ವಲ್ಲ ಅಲ್ಲಿಗೆ ಅಂಗಡಿಗೆ ಒಂದು ಆಳು ಸಂಬಳ ಮತ್ತು ಬಾಡಿಗೆ ಸಲುವಾಗಿ ಮಾರ್ಜಿನ್ ಕಮ್ಮಿ ಕೊಡ್ತೀವಿ. ಆ ಥರದಲ್ಲಿ ಹೆಂಗೋ ರೈತರು ಉಳಿಬೇಕು ನಾವು ಇರಬೇಕು ಆ ಥರ ಬ್ಯಾಲೆನ್ಸ್ ಮಾಡ್ಕೋ ಹೋಗ್ತಾ ಇದ್ದಾರೆ. ಲಾಭದಾಯಕನೋ ಅಲ್ವೋ? ಅಲ್ಲ, ಲಾಭದಾಯಕನೇ. ಈಗ ನಾವು ಕಂಡಂಗೆ ಮಂಡ್ಯದಲ್ಲಿ 1,700-800 ಗಾಣ ಇದ್ದು ಎಲ್ಲ ಮುಳುಗೋಗವೆ. ಈ ಥರ ಸಿಕ್ಕಾಬಿಟ್ಟೆ ರಾಸಾಯನಿಕ ಬಳಸಿ ದುಂದು ವೆಚ್ಚ ಮಾಡೋದ್ರಿಂದ ಗಾಣ ಮುಳುಗುದ್ದು ಸದ್ಯಕ್ಕೆ ನಾವೇನು ಮುಳುಗೋ ಲೆವೆಲಲ್ಲಿ ಇಲ್ಲ, ಹೆಂಗ ನಡ್ಕೊ ಹೋಯ್ತದೆ. ಅಂದರೆ ನಾನು ಯಾಕೆ ಕೇಳಿದೆ ಅಂದರೆ ಈಗ ರಾಸಾಯನಿಕಗಳನ್ನು ಬಳಕೆ ಮಾಡದೆ ಬೆಲ್ಲದ ಗಾಣವನ್ನು ನಡೆಸ್ತಿರೋವಂಥವ್ರಿಗೂ ಸಹ ಲಾಭದಲ್ಲಿ ಇದ್ದಾರೆ ಅಲ್ವಾ? ರಾಸಾಯನಿಕ ಅನಿವಾರ್ಯ ಅಲ್ಲ, ರಾಸಾಯನಿಕ ಬೇಕೇ ಆಗಿಲ್ಲ ನನ್ನ ಲೆಕ್ಕಾಚಾರ. ಸರಿ, ಇನ್ನು ಮಾರಾಟದ ವ್ಯವಸ್ಥೆ ನೀವು ಹೆಂಗೆ ಮಾಡ್ಕೊಂಡ್ರಿ? ಮಾರಾಟಕ್ಕೆ ಸಲುವಾಗಿ ನಾವು ಅದೇ ಅಂಗಡಿ ಮಾಡಿದ್ದೀವಿ, ಮತ್ತು ಕೆಲವ್ರಿಗೆಲ್ಲ ನಾವೇ ಕರೆದು ಹಿಂಗೆ ಮಾರಪ್ಪ ಹಿಂಗೆ ಅಂತೇಳಿ ಕ್ರಿಯೇಟ್ ಮಾಡಿದ್ದೀವಿ. ಜೊತೆಗೆ ಎಲ್ಲೆಲ್ಲಿ ಜನಸಂದಣಿ ಜಾಗ ಇರ್ತದೆ ಅಲ್ಲೆಲ್ಲ ಮಾರುಕಟ್ಟೆ ಸೃಷ್ಟಿ ಮಾಡಿದ್ದೀವಿ. ಆಮೇಲೆ ಈಗ ನಮ್ಮದು ಬೇರೆ ಬೇರೆ ಹೊರ ರಾಜ್ಯಕ್ಕೂ ಹೋಗ್ತದೆ, ಇನ್ನು ಬಯಾಂಡ್ ಬೇರೆ ದೇಶಕ್ಕೂ ಹೋಗದೆ 3-4 ದೇಶಕ್ಕೆ. ಏರೋಪ್ಲೇನಲ್ಲಿ ಏನು 40 ಪೌಂಡ್ ತಗೋಬೋದು ಲಗೇಜ್ ಅಂತ ರೂಲ್ಸು, ಅದರಲ್ಲಿ ಒಂದು 10 kg, 15 kg, 20 kg ಗಂಟ ಹಿಂಗೂ ತಗೋತಾರೆ, ಬೆಲ್ಲನೇ ತಗೊಂಡು ಹೋಗವ್ರೆ. ಇಲ್ಲಿಂದ ಹೋಗೋರು ಬಯಾಂಡ್ ನಾವೇನು ಅವ್ರಿಗೆ ಕೊಡಬೇಕು ಅನ್ನೋ ಉದ್ದೇಶ ಇಲ್ಲ, ಅದರ ರುಚಿ ಮತ್ತು ಸ್ವಾದ ನೋಡಿ ಬಯಾಂಡ್ ತಕೋಗೆ ಅವ್ರೆ. ಈಗ ದೇವೇಗೌಡ್ರೆ ಒಂದೇಳಿ, ಈಗ ನಿಮ್ಮ ತಾತನ ಕಾಲದಲ್ಲೂ ನೀವು ಗಾಣ ನಡೆಸ್ತಿದ್ರಿ, ಆಗ್ಲೂ ಬೆಲ್ಲ ಮಾಡ್ತಿದ್ರಿ, ಆ ಬೆಲ್ಲದ ರುಚಿನೂ ಈಗ ನೀವು ಮಾಡ್ತಾ ಇದ್ದೀರಲ್ಲ ಸಂಪೂರ್ಣ ಸಾವಯವ ಬೆಲ್ಲ ಅಂತ, ಈ ಬೆಲ್ಲದ ರುಚಿನೂ ಒಂದೇ ಥರ ಇದೆಯಾ, ಹೆಂಗನ್ಸುತ್ತೆ ನಿಮಗೆ? ಖಂಡಿತ ಅದೆ, ಆ ಬೆಲ್ಲದ ರುಚಿ ಅಷ್ಟೇ ಈಗಲೂ ರುಚಿ ಅದೇ. ಅದು ನನ್ನ ಅನುಭವ, ಯಾವ ಮಣ್ಣಲ್ಲಿ ಸಾವಯವ ಇಂಗಾಲಾಂಶ ಅಥವಾ ಸಾಯಿಲ್ ಫರ್ಟಿಲಿಟಿ ಜಾಸ್ತಿ ಇರ್ತದೆ ಅಂಥ ಮಣ್ಣಿನಿಂದ ಬೆಳೆದಂಥ ಕಬ್ಬಾಗ್ಬೋದು ಬೇರೆ ಬೆಳೆ ಆಗ್ಬೋದು ಆಹಾರ ತುಂಬ ರುಚಿಕರವಾಗಿರ್ತದೆ. ಈಗ ನನ್ನ ಕಬ್ಬು ಆಡಿಸ್ತಾ ಇದ್ದೆ, ಈಗ ಎಲ್ಲ ನೋಡಿದವರು 5 kg ಕೇಳ್ತಿದ್ದಾರೆ, 10 kg ಕೇಳ್ತಾರೆ, 20 kg ಹಂಗೇಳಿ ನಮಗೆ ಬೆಲ್ಲನೇ ಇಲ್ಲದಂಗೆ ತಕೋಗವ್ರೆ. ಆ ಒಂದು ಕಬ್ಬಿನ ಕೃಷಿ ಏನಿದೆ, ಕೃಷಿಯ ಹಂತದಲ್ಲೇ ಅದು ಮುಂದೆ ಬೆಲ್ಲಕ್ಕೆ ಹೋಗ್ಬೇಕು ಸಕ್ಕರೆಗೆ ಹೋಗ್ಬೇಕು ಅಂತ ತೀರ್ಮಾನ ಆದರೆ ಒಳ್ಳೇದು ಅಂತ ನೀವು ಹೇಳೋದು? ಹೌದು ಸರ್, ಹೌದು. ಬೆಲ್ಲಕ್ಕೆ ಕೊಡಬೇಕಾದ್ರೆ ಸಾವಯವ ಕೃಷಿಯಲ್ಲೇ ಮಾಡಿದ್ರೆ ಹೆಚ್ಚಿನ ಅನುಕೂಲತೆಗಳಿದೆ ಅಂತ. ಈಗ ನಿಮ್ಮ ಕೃಷಿ ಭೂಮಿಯಲ್ಲಿ ಏನು ಬೆಳೀತಾ ಇದ್ದೀರಿ, ಯಾವ ತಳಿ ಕಬ್ಬನ್ನು ಬೆಳೀತಾ ಇದ್ದೀರಿ, ಎಷ್ಟು ಉತ್ಪಾದನೆ ಆಗ್ತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮ ಭೂಮಿಯಲ್ಲಿ 517 ಮತ್ತು 8005 ಅಂತ ಎರಡು ತಳಿ ಬೆಳೆದಿದ್ದೀವಿ. ಉತ್ಪಾದನೆಯಲ್ಲಿ ಒಂದು 30-50 ಟನ್ ಗಂಟ ಬೆಳೆದಿದ್ದೀನಿ. ಅದು ಹೆಂಗೆ ಮುತುವರ್ಜಿ ವಹಿಸಿ ಮಾಡ್ತೀವಿ ಆ ತರ ಈಳ್ ಬರ್ತದೆ. ಹೆಂಗೆ ಏನ್ ಮಾಡ್ಬೇಕು? ಹೆಚ್ಚು ಹೆಚ್ಚು ಸಾವಯವ ಗೊಬ್ಬರ ಕೊಡ್ಬೇಕು. ಎಷ್ಟನೇ ಕೂಳೆ ಈಗಿರೋದು ಈಗ ಕಬ್ಬು ನಿಮ್ಮ ಗದ್ದೆನಲ್ಲಿ? ಕಬ್ಬು ಈಗಿರೋದು ಒಂದು ಮೊದಲನೇ ಕೂಳೆ ಐತೆ, ಒಂದು ನಾಲ್ಕನೇ ಕೂಳೆ ಐತೆ. ಈಗ ಹೊಸದಾಗಿ ಒಂದು ನೀವು ತುಂಡುಗಳನ್ನ ಹಾಕೋ ದಿವಸದಿಂದ ಹಿಡಿದು ಕಟಾವನ್ ತನಕ ಯಾವ ತರ ನಿರ್ವಹಣೆ ಮಾಡ್ತೀರಿ? ಸಾವಯವ ಕೃಷಿಯಲ್ಲಿ ಕಬ್ಬನ್ನ ಹೆಂಗ್ ಬೆಳಿಬೇಕು ಹೇಳಿ. ನಿರ್ವಹಣೆ ಏನಿಲ್ಲ, ಹಸಿರೆಲ್ಲ ಗೊಬ್ಬರ ಮಾಡ್ತೀವಿ, ಬಯೋಡೈಜೆಸ್ಟ್ ಮಾಡಿದ್ದೀವಿ, ಅದರಿಂದ ಸಗಣಿ ಮತ್ತು ಗಂಧದ ಸರಿಯನ್ನು ನೀರಿನ ಮುಖಾಂತರ ಹಾಯಿಸ್ತೀವಿ. ಇನ್ನು ಕಳೆ ಪಳೆ ಬಂದರೆ ಕಿತ್ತಾಕ್ತೀವಿ ಅಷ್ಟೇ. ಬೇಕು ಅಂದರೆ ಒಂದು ಸಲ ಎರಡು ಸಲ ಉಳುಮೆ ಮಾಡ್ತೀವಿ, ಆಟೋಮೆಟಿಕ್ಕಾಗಿ ಕಬ್ಬು ಬೆಳೀತದೆ. ನೀರಿನ ನಿರ್ವಹಣೆ? ನೀರಿನ ನಿರ್ವಹಣೆ ನಾವು ಕಡಿಮೆ ನೀರೇ ಹಾಯಿಸೋದು. ಈಗ ಈ ಕಟಾವು ಮಾಡಿದ ಕಬ್ಬಿಗೆ ಮೇ ತಿಂಗಳಲ್ಲಿ ಮಳೆ ಹೋಯಿತು, ಅಲ್ಲಿಂದ ಈಚೆಗೆ ಈ ಕಟಾವು ಮಾಡೋಗಂಟು ನೀರೇ ನಿರ್ವಹಣೆ ಇಲ್ಲ, ಪ್ರಕೃತಿ ದತ್ತವಾಗಿ ಬೆಳೆದದೆ. ಯಾಕೆ ಅಂದರೆ ಈಗ ನಮ್ಮಲ್ಲಿ ಗಾದೆ ಹೇಳಿದ್ರು, ತಪ್ಪು ಮಾಡ್ದ ಅನುಭವಿಸ್ತಾನೆ ಉಪ್ಪಿನಿಂದ ನೀರು ಕುಡಿತಾನೆ ಅಂತ. ಹಂಗಾಗಿ ಈಗ ಹೆಚ್ಚು ರಾಸಾಯನಿಕ ಗೊಬ್ಬರ ಬಳಸಿ ಉಪ್ಪನ್ನು ತಿಂದಂಥ ಬೆಳೆಗಳು ಹೆಚ್ಚು ಹೆಚ್ಚು ನೀರು ಕೇಳ್ತವೆ. ನಾವು ಸಾವಯವದನ್ನು ಮಾಡಿದಾಗ ನೀರನ್ನು ಕಡಿಮೆ ಕೇಳ್ತದೆ, ಏನು ತೊಂದರೆ ಇರಲಿಕ್ಕಿಲ್ಲ. ಮಣ್ಣಿನಲ್ಲೇ ಅಂಶಗಳಿದೆ, ಅಂಶಗಳಿರ್ತದೆ. ಈಗ ಮಣ್ಣು ಅಂದರೆ ಸಕಲ ಚರ ಆಚಾರ ಎಲ್ಲನೂ ಒತ್ತಿ ಸಾಕಿ ಸಲಹಿ ಅರಿಸಡ್ ವರ್ಗಗಳನ್ನು ಕ್ರಿಯೇಟ್ ಮಾಡಿ ಸಟ್ರಸವನ್ನು ಉತ್ಪತ್ತಿ ಮಾಡುವಂತಹ ಮಹಾನ್ ತಾಯಿ. ಮನುಷ್ಯ ಸತ್ರೆ ಮಣ್ಣಿಗೆ, ಮಣ್ಣೆ ಸತ್ರೆ ಎಲ್ಲಿಗೆ ಹಾಕ್ತೀರಿ? ಹಂಗೆ ಈಗೆಲ್ಲ ನಾವೆಲ್ಲ ಮಾಡ್ತಾ ಇರೋ ರಾಸಾಯನಿಕ ಕೃಷಿ ಪದ್ಧತಿಯಿಂದ ಮಣ್ಣಲ್ಲಿರುವಂಥ ಸೂಕ್ಷ್ಮಜೀವಿ ಎರೆಹುಳು ಗೆದ್ದಲು ಇವೆಲ್ಲ ಸಾಯ್ತಾ ಬಂತು. ನನ್ನ ಅನುಭವದ ಪ್ರಕಾರ ಸೂಕ್ಷ್ಮಜೀವಿ ಸೂಕ್ಷ್ಮ ಪೋಷಕಾಂಶಗಳನ್ನು ಸಸ್ಯಕ್ಕೆ ಒದಗಿಸಿಕೆ, ಎರೆಹುಳು ಭೂಮಿ ಉಳುಮೆ ಮಾಡಿಕೆ, ಗೆದ್ದಲು ತ್ಯಾಜ್ಯ ಕರಗಿಸೋಕ್ಕೆ, ಇವೆಲ್ಲ ಎರಡು ನಿಮ್ಮ ಭೂಮಿನಲ್ಲಿದೆ ಯಥೇಚ್ಛವಾಗಿದೆ. ಇವೆಲ್ಲ ನಮಗೆ ಮಿತ್ರ ಕೀಟಗಳು ಅಂತಾರೆ. ಈ ರಾಸಾಯನಿಕ ಕೃಷಿ ಮತ್ತು ಪೆಸ್ಟಿಸೈಡ್ ಇವೆಲ್ಲ ಮಾಡೋದ್ರಿಂದ ಮಿತ್ರ ಕೀಟ ಶತ್ರು ಕೀಟ ಎರಡೂ ಸಾಯ್ತವೆ, ಹಿಂಗಾಗಿ ಮಣ್ಣು ಹಾಳಾಯ್ತಾ ಇರೋದು. ಈಗ ಯಾವುದೇ ಕೀಟ ರೋಗ ಯಾವುದು ಬರೋದೇ ಇಲ್ವಾ? ನೀವು ಬೆಳೆದ ಬರ್ತದೆ. ನಾವೀಗ ಪರೋಪಕಾರಂ ಇದಂ ಶರೀರಂ ಅಂದರೆ ಉಪಕಾರಿ ಕೀಟ ಏನು ಶತ್ರು ಕೀಟನ ಏನೋ ಒಂದು ಮಾಡ್ತಾ ಇರ್ತದೆ, ವಧೆ ಮಾಡ್ತದೆ. ಉದಾಹರಣೆಗೆ ಒಂದು ಹುಳ ಇದ್ರೆ ಕಣಜ ಅಂತ ಬರ್ತದೆ, ಈ ಜೇನು ಬರ್ತವೆ, ಇವೆಲ್ಲ ಹುಳ ಹಿಡ್ಕೊಂಡು ತಿಂತವೆ. ಅಕ್ಕಿ ಪಕ್ಷಿ ಹುಳ ತಿಂತಿದ್ವು, ಹಂಗೆ ನಡೀತಿತ್ತು. ನಾವೀಗ ಈ ಥರ ಮಾಡೋದ್ರಿಂದ ಎಲ್ಲ ಹಾಳಾಯ್ತವೆ. ನಾವು ಎಲ್ಲ ಅದರಲ್ಲೂ ದೇಶೀಯ ಬೀಜ ಬಳಸಿದಾಗ ಹೆಚ್ಚು ರೋಗನೇ ಬರೀಕಿಲ್ಲ. ದೇಶೀಯ ಬೀಜದಲ್ಲಿ ಬಣ್ಣ ರುಚಿ ವಾಸನೆ ರೋಗ ನಿರೋಧಕ ಶಕ್ತಿ ಪ್ರಬಲವಾಗಿರ್ತದೆ, ಜೊತೆಗೆ ಸೀಸನ್ ವೈಸ್ ಕ್ರಾಪು. ಹೈಬ್ರಿಡ್ ಅಂದರೆ ಸಂಕರಿತ ಬೀಜ ಅಥವಾ ಕಲಬೆರಕೆ ಅಂತಾರೆ, ಅದು 365 ದಿವಸಲು ಬೆಳಿಬೋದು. ಇನ್ನೂ ಹೆಚ್ಚಿಗೆ ನಾವು ಅದ್ರ ಬಗ್ಗೆ ನೋಡೋದಾದ್ರೆ ಪುನಃ ಜರ್ಮಿನೇಷನ್ ಪವರೇ ಇಲ್ಲ ಅದಕ್ಕೆ. ಈಗ ಸಾಮಾನ್ಯವಾಗಿ ಎಷ್ಟು ಕೂಳೆ ನೀವು ಬಿಟ್ಕೊಳ್ತೀರಿ ಕಬ್ಬಿನ ಬೆಳೆಯಲ್ಲಿ? ಕಬ್ಬಲ್ಲಿ ನಾನು 5 ಕೂಳೆ 6 ಕೂಳೆ ಗಂಟೆ ಬಿಟ್ಟಿದ್ದೀವಿ. ಈ ಕೂಳೆ ಸಾಯ್ತಾ ಬಂದಾಗ ಏನೋ ಬೇರೆ ಬೆಳೆ ಚೇಂಜ್ ಮಾಡೋದ ಅಂತ, ಇಲ್ಲ ಒಂದು 6 ತಿಂಗಳು ರೆಸ್ಟ್ ಕೊಡೋದ ಭೂಮಿಗೆ ಅನ್ನೋ ಟೈಮಲ್ಲಿ ಮಾತ್ರ ಕೂಳೆ ಹೊಡಿಸ್ತೀವಿ. ರೈತ ಬಾಂಧವರೇ ಗಮನಿಸಿ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತ ಹಾಗೂ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಯಳಂದೂರು ತಾಲೂಕಿನ ದುಗ್ಗಹಟ್ಟಿ ಗ್ರಾಮದ ಶ್ರೀಮತಿ ಸುಂದರಮ್ಮ ದುಗ್ಗಹಟ್ಟಿ ವೀರಭದ್ರಪ್ಪ ಪ್ರತಿಷ್ಠಾನವು ರೈತ ಬಾಂಧವರಿಗೆ ವಿಶೇಷ ನಗದು ಬಹುಮಾನ ಘೋಷಿಸಿದೆ. ನಂಜನಗೂಡು ತಾಲೂಕಿನಲ್ಲಿ ಭತ್ತ, ಯಳಂದೂರು ತಾಲೂಕಿನಲ್ಲಿ ಬಾಳೆ, ಕೊಳ್ಳೇಗಾಲ ತಾಲೂಕಿನಲ್ಲಿ ಕಬ್ಬು, ಹನೂರು ತಾಲೂಕಿನಲ್ಲಿ ಮುಸುಕಿನ ಜೋಳ, ಚಾಮರಾಜನಗರ ತಾಲೂಕಿನಲ್ಲಿ ಟೊಮ್ಯಾಟೊ ಮತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ ಬೀನ್ಸ್ ಅಥವಾ ತರಕಾರಿ ಬೆಳೆಗಳಲ್ಲಿ ಗರಿಷ್ಠ ಇಳುವರಿ ಪಡೆದ ಒಬ್ಬ ರೈತ ಹಾಗೂ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಬಹುಮಾನ ವಿತರಿಸಲಾಗುವುದು. ಹಾಗೆಯೇ ಮಾದಾಪುರ ಕೆಂದಾವರೆ ಪದ್ಮಭೂಷಣ ಮಹಾದೇವಪ್ಪ ಸೇವಾ ಟ್ರಸ್ಟ್ ವತಿಯಿಂದ ವಿಶೇಷ ನಗದು ಬಹುಮಾನವನ್ನು ರೈತ ಮಹಿಳೆಗೆ ಘೋಷಿಸಲಾಗಿದೆ. ಮೈಸೂರು ಜಿಲ್ಲೆಯ ಭತ್ತದ ಬೆಳೆ ಹಾಗೂ ಚಾಮರಾಜನಗರ ಜಿಲ್ಲೆಯ ರೇಷ್ಮೆ ಬೆಳೆ ಬೆಳೆಯುವ ಸಣ್ಣ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಒಬ್ಬ ಸಣ್ಣ ರೈತ ಮಹಿಳೆಯನ್ನು ಆಯ್ಕೆ ಮಾಡಿ ಬಹುಮಾನವನ್ನು ವಿತರಿಸಲಾಗುವುದು. ಈ ಎರಡೂ ಬಹುಮಾನಗಳನ್ನು ಇದೇ ಜನವರಿ 18-23 ಜರುಗುವ ಸುತ್ತೂರಿನ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವದಲ್ಲಿ ನೀಡಲಾಗುವುದು. ಆಸಕ್ತಿಯುಳ್ಳ ರೈತ ಬಾಂಧವರು ಸುತ್ತೂರಿನ ICAR JSS ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಸಮೀಪದ ರೈತ ಸಂಪರ್ಕ ಕೇಂದ್ರ ಅಥವಾ ತೋಟಗಾರಿಕೆ ಇಲಾಖೆ ಅಥವಾ ರೇಷ್ಮೆ ಇಲಾಖೆಯಲ್ಲಿ ಇದೇ ತಿಂಗಳ 17 ತಾರೀಖಿನ ಒಳಗೆ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದು ಎಂದು ಸುತ್ತೂರಿನ JSS ಕೃಷಿ ವಿಜ್ಞಾನ ಕೇಂದ್ರದ ಕಾರ್ಯಕ್ರಮ ಸಹಾಯಕರು ತಿಳಿಸಿದ್ದಾರೆ. ಈಗ ನಿಮ್ಮ ಬೆಳೆ ಕ್ಷೇತ್ರದಲ್ಲಿ ಕಬ್ಬು ಮುಖ್ಯವಾದ ಬೆಳೆ, ಹಾಗಾದ್ರೆ ಕಬ್ಬು ಈಗ ನಿಮ್ಮ ಪಾಲಿಗೆ ಬಂದಿರೋದು 1.5 ಎಕರೆನಾ? ಹೌದು. ಅದರಲ್ಲಿ ಪ್ರಮುಖವಾಗಿ ನೀವು ಕಬ್ಬನ್ ಬೆಳೀತಾ ಇದ್ದೀರಿ. ಕಬ್ಬು ಅದಲ್ಲದೆ ಅಡಿಕೆ ಇದೆ. ಅಡಿಕೆ ಅಡಿಕೆ ಎಷ್ಟು ಗಿಡ ಇದೆ? ಅಡಿಕೆ 100 ಗಿಡ ಐತೆ. ಅದು ಎತ್ತು ಗಾಡಿ ಹೋಗ್ದಿರೋ ಜಾಗ, ಹಂಗಾಗಿ ಅಡಿಕೆ ನೆಟ್ಬಿಟ್ಟು. ಇನ್ನು ತೆಂಗು, ತೆಂಗು ಒಂದ ಈಗ ಮೊದ್ಲು ಮಾಡಿದವೆಲ್ಲ ತಮ್ದಿರ ಭಾಗಕ್ಕೆ ಹೋದ, ನಮ್ ಭಾಗಕ್ಕೆ ಈಗ ನೆಟ್ಕೊಂಡಿದೀವಿ. ಒಂದಷ್ಟು ಟೀಕ್ ಐತೆ. ಆಮೇಲೆ ನುಗ್ಗೆ ಸೊಪ್ಪು ನೆಟ್ಟಿದೀವಿ ತವರಿ ಮೇಲೆ. ನುಗ್ಗೆ ಮರ ಎಷ್ಟು ಮರ ಇದೆ ಅದು? ಒಂದ 20-30 ಕಾಯಿ ಗಾಯ್ತೇವೆ, ಸೊಪ್ಪು ಗಾಯ್ತೇವೆ ಅಂತೇಳಿ ನೆಟ್ಟಿದ್ದು. ಬಾಳೆ ಹಾಕಿದೀರಿ? ಬಾಳೆ ಹಾಕಿದೀವಿ ಬದು ಮೇಲೆಲ್ಲ. ನಾವು ಗಾಣನೆ ಮಡಗಿರೋದ್ರಿಂದ ಕಬ್ಬೆ ನಮ್ಗೆ ಮೇನ್ ಕ್ರಾಪ್, ಹಂಗಾಗಿ ಕಬ್ಬಿಗೆ ಹೆಚ್ಚು ಒತ್ತು ಕೊಟ್ಟು ಬೆಳಿತೀವಿ. ಗಾಣದ ತ್ಯಾಜ್ಯ ಅದನ್ನ? ಗಾಣದ ತ್ಯಾಜ್ಯ ಅಂದ್ರೆ ಮೊಲ್ಯಾಸು ಮತ್ತೆ ಅಚ್ಚುಮಣೆ ನೀರು ಅಂತ ಬರ್ತದೆ, ಬೆಲ್ಲದ ನೀರು, ಅದೆಲ್ಲ ತಂದು ಬಯೋಡೈಜೆಸ್ಟ್ಗೆ ಹಾಕ್ತೀವಿ. ಅದು ಸಿ ಬರೋದ್ರಿಂದ ಎರೆಹುಳು ಮತ್ತೆ ಗೆದ್ಲಿಗೆ ಆಹಾರವಾಯ್ತದೆ, ಮತ್ತೆ ಬೇರೆ ಕಡೆಯಿಂದನು ಅವು ವಲಸೆ ಬರುವಂಗೆ ಸಿಹಿ ಆಗಿರ್ತದೆ ಅನ್ನೋ ಉದ್ದೇಶಕ್ಕೆ ಅದು ಹಾಕ್ತೀವಿ. ಈ ಒಂದು ದಿನ ದಿನಕ್ಕೂ ಮಾರುಕಟ್ಟೆಯ ಒಂದು ಬೇಡಿಕೆಗಳು, ಮಾರುಕಟ್ಟೆಯ ಅವಶ್ಯಕತೆಗಳು ಬದಲಾಗ್ತಾ ಹೋಗ್ತಾ ಇದೆ. ನೀವು ಸಾವಯವ ಬೆಲ್ಲವನ್ನು ಇಟ್ಕೊಂಡು ಈಗ ಈ ಒಂದು ಜಾಗತಿಕ ಮಾರುಕಟ್ಟೆಯಲ್ಲಿ ಇರಬೇಕು ಅಂದರೆ ಕೆಲವೊಂದು ಗುಣ ನಿಯಂತ್ರಣ ಭಾಳ ಬೇಕಾಗುತ್ತೆ. ಅಂದರೆ ಅದರ ಗುಣವನ್ನು ನಿಯಂತ್ರಣ ಮಾಡಬೇಕು. ಅದಕ್ಕಾಗಿ ಏನು ಮಾಡ್ತಾ ಇದ್ದೀರಿ? ಯಾಕೆ ಎಲ್ಲರೂ ದೇವೇಗೌಡರು ಬೆಲ್ಲನೇ ಕೇಳ್ತಾರೆ ಅಂಥದ್ದು ಏನು ಮಾಡಲ್ಲ? ನಾವೇನು ಮಾಡ್ತಾ ಇಲ್ಲ, ಕ್ವಾಲಿಟಿ ಆಹಾರ ಉತ್ಪತ್ತಿ ಮಾಡ್ತಾ ಇದ್ದೀವಿ. ಅದರ ರುಚಿ ಮೇಲೆ ಈಗ ನಮ್ಮ ಮಾರುಕಟ್ಟೆ ನಿಂತಿರೋದು. ನಾವೇನು ಬ್ರ್ಯಾಂಡು ಮಾಡಿಲ್ಲ. ಹೇಳಿ, ಆ ರುಚಿ ಹೆಂಗೆ ನಿರ್ಧಾರ ಆಗುತ್ತೆ? ರುಚಿ ಬಾಯಿಗೆ ಹಾಕ್ದಾಗ ಅಷ್ಟೊಂದು ಸಿಹಿಯಾಗಿರ್ತದೆ. ಈ ಸಂಸ್ಕರಣೆ ಹಂತದಲ್ಲಿ ಕಬ್ಬಿನ ರಸವನ್ನು ಹಿಂಡಿ ಬೆಲ್ಲ ಆಗುವಂತಹ ಒಂದು ಹಂತದಲ್ಲಿ ನಿಮ್ಮ ಒಂದು ಕ್ರಮ ಯಾವ ಥರ ಇರುತ್ತೆ ಹೇಳಿ. ರಸವನ್ನು ಹಿಂಡಿ ಬೆಲ್ಲ ಮಾಡ್ಬೇಕಾದ್ರೆ ನಾವು ಮೊದಲು 3 ಕಡೆ ಫಿಲ್ಟ್ರೇಷನ್ ಮಾಡಿದ್ದೀವಿ. ಫಸ್ಟು ಗಾಣತವೋ ಅದು ದಪ್ಪ ಕಡ್ಡಿನ ಫಿಲ್ಟರ್ ಮಾಡೋದು, ಎರಡನೇದು ಸತ್ತೆ ಫಿಲ್ಟರ್ ಮಾಡೋಕ್ಕೆ, ಇನ್ನೊಂದು ಮಣ್ಣು ಬಂದರೂ ಫಿಲ್ಟರ್ ಆಗುವಂಥ ಸ್ಟೀಲ್ ಮೆಸ್ ಹಾಕಿದ್ದೀವಿ. ಆ ಫೈನಲ್ ಫಿಲ್ಟ್ರು ಫಿಲ್ಟರ್ ಮಾಡ್ತಿದ್ದೀವಿ. ನಮ್ಮದೇ ಆದಂಥ ಬ್ರ್ಯಾಂಡು 25 ಗ್ರಾಮು, 50 ಗ್ರಾಮು, 100 ಗ್ರಾಮು ಈ ಥರ ರೌಂಡ್ಗೆ ಬುಲೆಟ್ ಥರ ಮಾಡಿವಿ. ಶೇಪ್ ಚೇಂಜು, ಇನ್ನು ಬೇರೆ ಎಲ್ಲೂ ಯೂಸ್ ಸಿಗೋದಿಲ್ಲ. ಆ ಬುಲೆಟ್ ನೋಡಿದ್ರೆ ಸಾಕು, ಇದು ದೇವೇಗೌಡರ ಬೆಲ್ಲ ಅಂತೇಳಿ ಕಂಡುಹಿಡಿಬೇಕು. ಆ ಥರ ಮಾಡಿದ್ದೀವಿ. ಹಾಗಾಗಿ ನೋಡಿದ್ರೆ ಒಂದ್ಸಲ ಇದು ಇದೇ ಬೆಲ್ಲ ಪಕ್ಕ ಪರ್ಫೆಕ್ಟು, ಇವರು ಯಾವುದೇ ಕಾರಣಕ್ಕೂ ರಾಸಾಯನಿಕ ಗೊಬ್ಬರನೂ ಹಾಕಲ್ಲ, ಮತ್ತೆ ಎನ್ ಪಿ ಕೆ ಹಾಕಿ ಬೆಳೆದಿರೋ ಕಬ್ಬನು ಅರಿಯಲ್ಲ ಅಂತ ಒಂದು ಗೊತ್ತಿರೋರು ನಂಬಿಕೆ ಮೇಲೆ ಪದಾರ್ಥ ತಿಂತಾರೆ. ಅಲ್ಲ ದೇವೇಗೌಡ್ರೆ, ಈಗ ನೀವು ಬೆಳೆದಿರೋ ಅಂತ ಕಬ್ಬನ್ನ ಏನೋ ಗ್ಯಾರಂಟಿ ನಿಮಗೆ ಗೊತ್ತಿರುತ್ತೆ, ಹಿಂಗೆ ಬೆಳೆದಿದ್ದೀನಿ ಅಂತ ಬೇರೆಯವರಿಂದನೂ ಕಬ್ಬು ತೊಗೊಂಬರ್ತೀರಿ, 3,600 ರೂಪಾಯಿ ಕಾಸು ಕೊಟ್ಟು ತರ್ತೀರಿ, ಅದ್ರ ಗುಣಮಟ್ಟವನ್ನು ನೀವು ಹೆಂಗೆ ಖಾತ್ರಿ ಪಡಿಸ್ಕೋತೀರಿ? ಅದ್ರ ಗುಣಮಟ್ಟ ಅಂದರೆ ಈಗ ನಾವು ಕಬ್ಬು ತೆಗೆದು ಗಾಣಕ್ಕೆ ಮುಡುಗದಟ್ಗೆ ಪ್ಯೂರ್ ಆರ್ಗ್ಯಾನಿಕ್ ಕಬ್ಬು ಆದರೆ ನರ ನರ ಅಂತದೆ, ಗಟ್ಟಿ ಇರ್ತದೆ ಕಬ್ಬು. ಆಮೇಲೆ ಅರದ ಮೇಲೆ ಹಾಲಲ್ಲಿ ನೊರೆ ಬರಲ್ಲ, ಇನ್ನು ಅಲ್ಲಿ ಹೋಗಿ ಕೊಪ್ಪರಕ್ಕೆ ಬೀಳುವಾಗಲೂ ನೊರೆ ತುಂಬ್ಕರೋದಿಲ್ಲ. ಅದೇ ಏನಾರ ಒಂದಷ್ಟು ರಾಸಾಯನಿಕ ಗೊಬ್ಬರ ಮಿಕ್ಸ್ ಮಾಡಿದರೆ ಬಾಳೆಹಣ್ಣು ನುಂಗ್ದಂಗೆ ಹೋಯ್ತಾ ಇರ್ತದೆ, ನೊರೆ ತುಂಬ್ಕತ್ತದೆ, ಆಮೇಲೆ ಹೆಚ್ಚಿಗೆ ಮಡ್ಡಿ ಬರ್ತದೆ. ಇವೆಲ್ಲ ಸಣ್ಣ ಸಣ್ಣ ಪುಟ್ಟ ಲ್ಯಾಬ್ ನಮ್ಮಲ್ಲೇ ಕಣ್ಣಿಂದ ನೋಡ್ಕೊಂಡಿವಿ. ಆ ಥರ ಯಾವ್ದಾರ ಒಂದು ಐಪ್ ಸಿಕ್ಕಿದ್ರೆ ನಿನ್ನ ಕಬ್ಬು ಬೇಡ ಕಣಪ್ಪ ಅಂತೇಳಿ ರಿಜೆಕ್ಟ್ ಮಾಡ್ತೇನೆ ನಿಮಗೆ. ಹಾಂ, ಗೊತ್ತಾಗುತ್ತೆ, ರಿಜೆಕ್ಟ್ ಮಾಡ್ತೀವಿ. ಅಂದರೆ ಒಂದು ನಂಬಿಕೆಯಿಂದ ಅದನ್ನು ನೀವು ಗಾಣ ತನಕ ತರ್ತೀರಿ? ಹಾಂ, ನಂಬಿಕೆಯಿಂದ. ಆ ಸಂಸ್ಕರಣೆ ಹಂತದಲ್ಲಿ ನಿಮಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಯಾವ ಎಲ್ಲ ಅಂಶಗಳು ಒಂದು ಒಳ್ಳೆಯ ಬೆಲ್ಲದ ಉತ್ಪಾದನೆಗೆ ಕಾರಣ ಆಗುತ್ತೆ? ಯಾವ ಥರ ಇರಬೇಕು ಬೆಲ್ಲಕ್ಕೆ ಬೆಳೆಯುವಂತಹ ಕಬ್ಬು? ಬೆಲ್ಲಕ್ಕೆ ಬೆಳೆಯುವಂಥ ಕಬ್ಬು 12-13 ತಿಂಗಳು ಆಗಿರಬೇಕು. ಆಮೇಲೆ ಪ್ಯೂರ್ ಆರ್ಗ್ಯಾನಿಕ್ ಸಾವಯವದಲ್ಲೇ ಬೆಳೆದಿರಬೇಕು. ಅಂಥವಕ್ಕೆ ನಾವು ಆದ್ಯತೆ ಕೊಟ್ಟು ಅದನ್ನೇ ಆಡಿಸ್ತಾ ಇದ್ದೀವಿ. ಆಮೇಲೆ ನಮ್ಮ ಸನಾತನ ಕೃಷಿ ಪದ್ಧತಿ ಕಾಲದಿಂದವೇ ಬೆಲ್ಲಕ್ಕೆ ಬೆಲೆ ಇರೋದು. ಈಗ ನೋಡ್ರಿ, ಮಧ್ಯಂತರದಲ್ಲಿ ಅವರು ಬ್ರಿಟಿಷ್ನವರು 1848 ಸಲ್ಫರ್ ಆ್ಯಡ್ ಮಾಡಿ ಬ್ಲೀಚ್ ಮಾಡಿ ಮಾಡಿ ವೈಟ್ ಮಾಡಿರೋ ಸಕ್ಕರೆ ಬಿಟ್ಟದ್ದು. ಅದಕ್ಕೂ ಮೊದಲು ಬೋರ ಸಕ್ಕರೆ ಅಂತಿತ್ತು. ಅದಕ್ಕೂ ಮೊದಲು ದಣಿವಾದಾಗ ಬಂದ ನಂಟರು ನಾಲ್ವರಿಗೆಲ್ಲ ಬೆಲ್ಲದ ಪಾನಕ ಮಜ್ಜಿಗೆ ಕೊಡ್ತಿದ್ರು. ನಮ್ಮಲ್ಲಿ ರಾಮನವಮಿಯಲ್ಲೂ ಬೆಲ್ಲದ ಪಾನಕ ಮಜ್ಜಿಗೆನೆ ಕೊಡ್ತಿದ್ರು. ಅದ ನಮ್ಮ ಸಂಸ್ಕಾರ ಅವೆಲ್ಲ ದಣಿವೆ ಆದವ್ರಿಗೆ. ಇವತ್ತೊಂದು ದಿನನೂ ಎಲ್ಲರೂ ಬೆಲ್ಲನ ಬಳಕೆ ಮಾಡ್ತಿದ್ದಾರೆ, ಇರಲಿ, ಅದಕ್ಕೆ ಬರೋಣ. ಇನ್ನು ಈ ಒಂದು ಬೇಕಾದಂತಹ ಗೊಬ್ಬರ, ಅವುಗಳ ಪೂರೈಕೆಗೆ ಹಸು ಏನಾದ್ರು ಸಾಕಣೆ ಮಾಡ್ತಾ ಇದ್ದೀರಾ? ಎಷ್ಟು ಹಸುಗಳಿದೆ ನಮ್ಮಲ್ಲಿ? ಒಂದು ಗಿರ್ ಹಸು ಐತೆ, ಒಂದು ಹಳ್ಳಿಕಾರ ಐತೆ. ದೇಶೀಯ ಹಸುಗಳನ್ನೇ ಸಾಕೋದು ನಾವು, ಹೆಚ್ಚಿಗೆ ಸಾಕ್ತಿದ್ದೆ. ಈಗ ಸ್ವಲ್ಪ ಕೆಲಸದ ಒತ್ತಡದ ಮೇಲೆ ಕಡಿಮೆ ಮಾಡ್ಕೊಂಡಿದ್ವಿ. ಜೊತೆಗೆ ಹಸರೆಲ್ಲ ಗೊಬ್ಬರ ಮಾಡ್ತೀವಿ. ಬೆಳಿತೀವಿ. ಹಸರೆಲೆ ಗೊಬ್ಬರ ಅಂದ್ರೆ ಏನು? ಕಾಳು ಕಡ್ಡಿ ಬೆಳಿತಿರೋ? ಕಾಳು ಕಡ್ಡಿನೂ ಬೆಳಿಬಹುದು, ಡಯಂಚ ಸೆಣಬು ಎಲ್ಲ ಬೆಳಿಬಹುದು. ಅದನ್ನ ಮಲ್ಚಿಂಗ್ ಮಾಡ್ತೀವಿ ಭೂಮಿಗೆ. ಈಗ ಕೃಷಿ ಕಾರ್ಯಕ್ರಮದಲ್ಲಿ ನಿಮ್ ಜೊತೆ ಇನ್ನ ಕುಟುಂಬದ ಇನ್ಯಾರೆಲ್ಲ ಸದಸ್ಯರು ತೊಡಗಿಸ್ಕೊಂಡಿದ್ದಾರೆ? ನನ್ನ ಇಬ್ಬರು ಮಕ್ಕಳು ಜೊತೆಗೆ ನಮ್ಮ ಧರ್ಮಪತ್ನಿ, ನಾಲ್ಕು ಜನನು ಕೃಷಿಯಲ್ಲೇ ತೊಡಗಿರೋದ್ರಿಂದ ಮಾಡ್ತಿದ್ದೀವಿ. ಜೊತೆಗೆ ನಮ್ಮನ್ನೇ ನಂಬಿ ಬದುಕುವಂತಹ ಕಾರ್ಮಿಕರು ಅವರೇ, ಅವರು ಎಲ್ಲ ಸೇರ್ಕೊಂಡು ಒಟ್ಟಾರೆ ಕೃಷಿ ಅಂದರೆ ಖುಷಿಯಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ಅಂದರೆ ಈ ಬೆಲ್ಲದ ಗಾಣ ಅಂತೆಲ್ಲ ಬಂದಾಗ ಒಂದು ಕುಟುಂಬದ ಎಲ್ಲ ಸದಸ್ಯರ ಒಂದು ಸಹಭಾಗಿತ್ವ ಬೇಕಾಗತ್ತೆ ಕೆಲಸ ಕಾರ್ಯಗಳಲ್ಲಿ. ಹೇಳಿ, ಕುಟುಂಬ ಕೃಷಿ ಯಾವತ್ತೂ ಯಶಸ್ಸನ್ನು ತರುತ್ತೆ ಆ ಒಂದು ಕ್ಷೇತ್ರದಲ್ಲಿ? ಹೇಳಿ, ನಿಮಗೆ ಯಾವ ಥರ ಅನುಭವ ಇದೆ, ನಿಮ್ಮ ಕುಟುಂಬ ಹೇಗೆ ಕೃಷಿಯಲ್ಲಿ ತೊಡಗಿಸ್ಕೊಂಡಿದೆ ಅಂತ ನನ್ನ ಕುತೂಹಲ ಅಷ್ಟೆ. ಈಗ ಹಿಂದೆ ಕೃಷಿ ಕುಟುಂಬ ಕೃಷಿ ಕುಟುಂಬ ಅಂತೇಳಿ ನಾವು ಕಂಡಂಗೆ ಅವಿಭಕ್ತ ಕುಟುಂಬ ಇತ್ತು. ನಮ್ಮ ಗ್ರಾಮೀಣ ಭಾಗದಲ್ಲಿ ವ್ಯವಹಾರ ಮಾಡೋರು ಹಿರಿಯರನ್ನ ಕಳ್ಳಪ್ಪ ಅಂತಿದ್ರು. ಇನ್ನು ಗದ್ದೆಗೆ ಹೋಗೋಣ ಗದ್ದೆಯಪ್ಪ, ಗಾಡಿ ಹೊಡಿಯನ ಗಾಡಿಯಪ್ಪ, ದನ ಮೇಯ್ಸನ ದನಿನಪ್ಪ, ಕುರಿ ಮೇಯ್ಸನ ಕುರಿಯಪ್ಪ, ಹಿಂಗೆ ವೃತ್ತಿ ಮೇಲೆ ಹೆಸರು ಕರೆದು ಅವಿಭಕ್ತ ಕುಟುಂಬ ಇತ್ತು. ಕೃಷಿ ಚೆನ್ನಾಗಿತ್ತು. ದೊಡ್ಡವ್ರಿಗೆ ಏನು ಹೇಳ್ತಿದ್ರು? ಕಳ್ಳಪ್ಪ ಅಂತ, ಕಳ್ಳಪ್ಪ ಅಂತ. ಅವ್ನು ವ್ಯವಹಾರ ಮಾಡೋನು ಎಲ್ಲೂ ಗೇಯಿಕಲೇ ಅಲ್ಲಿ ಕೈಬಿಟ್ಟು ಕೆಲಸ ಹೋಯ್ತಿದ್ದ ಅದಕ್ಕೆ ಕಳ್ಳಪ್ಪ ಅಂತಿದ್ರು. ಇನ್ನು ಬೇರೆಯವರೆಲ್ಲ ವೃತ್ತಿ ಮೇಲೆ ಕರಿತಿದ್ರು. ಆ ಥರ ಆಗ ಕೃಷಿ ಕುಟುಂಬ ಕೃಷಿ ಕುಟುಂಬ ಆಗಿತ್ತು. ಈಗ ನೋಡ್ರಿ, ಎಜುಕೇಷನ್ ಆದಮೇಲೆ ಈ ಮೆಕಾಲೆ ಸಿಸ್ಟಮ್ ಎಲ್ಲ ಬಂದು ಏನಾಯಿತು, ಎಲ್ಲ ಬುದ್ಧಿವಂತರಾಗೋದ್ರು. ನಾನು ನನ್ನ ಹೆಂಡತಿ ಹಿಂಗೆ ನಮ್ಮ ಕುಟುಂಬ ಚೆನ್ನಾಗಿದ್ರೆ ಸಾಕು ಅಂತೇಳಿ ಎಲ್ಲ ವಿಭಕ್ತ ಕುಟುಂಬ ಅದು. ಈಗ ಕೃಷಿ ಮಾಡ್ಬೇಕಾದ್ರೆ ನಾವು ಕಣ್ಣಂಗೆ ಹಿಂದೆ ಮನೆಯವರೆಲ್ಲ ಸೇರ್ ಮಾಡ್ತಿದ್ರು, ಆಮೇಲೆ ಮುಯ್ಯಾಳು ಮಾಡ್ಕೊತಿದ್ರು. ಈಗ ಎಲ್ಲ ಒಂದಷ್ಟು ಜಮೀನದ ಅಂದ್ಬಿಟ್ಟು ಪ್ರತಿಯೊಬ್ಬರು ಆಳ ಮೇಲೆ ಡಿಪೆಂಡ್ ಆಗವ್ರೆ. ಎಲ್ಲರೂ ಆಳು ಕರೆದ ಮೇಲೆ ಇಲ್ಲಿ ಆಳಾಗಾರ ಯಾರಿದ್ದಾರೆ ಹೇಳಿ? ಹಂಗಾಗಿ ಈಗ ಇವತ್ತು ಕೃಷಿ ಯಂತ್ರಗಳಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ನಲುಗ್ತಾ ಇದೆ. ಏನೆಲ್ಲ ಯಂತ್ರಗಳನ್ನು ನೀವು ತಗೊಳ್ಬೇಕಾಯ್ತು? ನಾವೇನು ಯಂತ್ರ ಇಲ್ಲ, ಒಂದು ಟ್ಯಾಕ್ಟರ್ ಸದೇ ಕಬ್ಬು ಗಿಬ್ಬು ಏರ್ಕೊಳ್ಳೋದಕ್ಕೆ. ಇನ್ನು ಅದು ಬಿಟ್ಟರೆ ಬೇರೆ ನಮ್ಮಲ್ಲಿ ಯಾವುದು ಯಂತ್ರ ಗಿಂತ್ರ ಇಲ್ಲ. ಕಲ್ಟಿವೇಷನೇ ಬೇಕಿಲ್ಲ ಅನ್ನಿಸ್ತದೆ. ಯಾವಾಗಲೂ ಒಂದ್ಸಲ ಕಳೆ ಪಳೆ ಜಾಸ್ತಿ ಇದೆ, ಕಲ್ಟಿವೇಷನ್ ಮಾಡಬೇಕು ಭೂಮಿ ತಾಯಿಗೆ. ಈಗ ಇನ್ನು ಅಡಿಕೆ ತೋಟಗಳು, ಬಾಳೆ, ತೆಂಗು ಇವುಗಳ ನಿರ್ವಹಣೆ ಹೆಂಗೆ ಮಾಡ್ತೀರಿ ಕೊಡ್ರೆ? ಅಡಿಕೆ ತೋಟ ಏನು ಕಲ್ಟಿವೇಷನ್ ಮಾಡ್ತಾ ಇಲ್ಲ ನಾವು, ಹಂಗೆ ಬಿಟ್ಟಿದ್ದೀವಿ. ಏನೋ ಕಳೆ ಪಳೆ ಜಾಸ್ತಿ ಆದಾಗ ವೈರ್ ಕಟ್ ಹೊಡಿತೀವಿ, ಅದು ಇಲ್ಲ ಅಂದರೆ ಕೂಡ್ಲಲ್ಲಿ ಪಡ್ಲಲ್ಲಿ ಕಡ್ದಾಕ್ತೀವಿ. ಗೊಬ್ಬರ ಈಗ ಅದಕ್ಕೆ ಆ್ಯಕ್ಚುಲಿ ಗೊಬ್ಬರನೇ ಆಗ್ತಾ ಇಲ್ಲ. ಬಿಟ್ಟಷ್ಟೇ ಬಿಡಲಿ, ಸಾಕು ಬಿಡಿ ಅಂತ, ಭೂಮಿ ತಾಯಿ ಕೊಟ್ಟಷ್ಟೇ ಸಾಕು ಅಂತ. ತೆಂಗುಗೂ ಹಂಗೆನಾ? ತೆಂಗು ಎಲ್ಲ ಬದು ಮೇಲವೆ, ಅವಕ್ಕೇನು ತೊಂದರೆ ಇಲ್ಲ, ಬೆಳೀತವೆ. ಇನ್ನು ಬಾಳೆನೂ ಬದು ಮೇಲದೆ, ಒಂದು 8 kg 10 kg ಬಿಡ್ತದೆ, ತಿನ್ನಕ್ಕೆ ಉಣ್ಣಕ್ಕೆ ಆಯ್ತದೆ. ಇನ್ನೇನಾರ ಸಣ್ಣ ಪುಟ್ಟ ಅಂಗಡಿ ಕೊಡ್ಬೋದು. ನುಗ್ಗೆನು ಕಾಯಿ ಬಿಡ್ತವೆ, ತಿನ್ಕೋತೀವಿ, ಇಲ್ಲ ಅಂದ್ರೆ ಅಂಗಡಿ ಕೊಡ್ತೀವಿ ಒಂದಷ್ಟು. ಈಗ ನಿಮಗೆ ಕಾಸು ಬರೋದು ಯಾವ್ದ್ರಲ್ಲಿ ಆಗಿದ್ರೆ? ಕಾಸು ಅಂದ್ರೆ ಈಗ ಹಸು ಮಡಗಿದೀವಿ, ಬೆಣ್ಣೆ ತುಪ್ಪ ಎಲ್ಲ ಮಾಡ್ತೀವಿ, ಅದ್ರಲ್ಲಿ ಬರ್ತದೆ. ಗಾಣ ಆಡಿಸ್ತೀವಿ, ಅದ್ರಲ್ಲಿ ಬರ್ತದೆ. ಇನ್ನು ಅಡಿಕೆ ಮಾರ್ತೀವಿ, ಅದ್ರಲ್ಲಿ ಬರ್ತದೆ. ಅಡಿಕೆ ಎಲ್ಲಿ ಮಾರುಕಟ್ಟೆ ಹೆಂಗ್ ಮಾಡ್ಕೊಂಡಿದ್ರಿ? ಅಡಿಕೆ ಬರ್ತಾರೆ, ಅವರೇ ಬರ್ತಾರೆ, ಚೇಣಿ ಕೊಟ್ಬಿಡ್ತೀವಿ ಇಷ್ಟು ಅಂತ, ವರ್ಷಕ್ಕೆ ಇಷ್ಟು ಅಂತ. ಹಂಗಾಗಿ ಅವರೇ ಕುಯ್ ಕೊಯ್ತಾರೆ, ಕಾಸು ಕೊಡ್ತಾರೆ. ಈಗ ನೀವು ಗಾಣ ಆಡ್ಸಕ್ಕೆ ಶುರು ಮಾಡಿದಾಗ ಬೆಲ್ಲದ ರೇಟ್ ಎಷ್ಟಿತ್ತು, ಈಗ ಎಷ್ಟಿದೆ? ನಾನು ಗಾಣ ಆಡ್ಸಕ್ಕೆ ಶುರು ಮಾಡಿದಾಗ 1 kg 50 rupees ಕೊಡ್ತಿದ್ದೆ, 40-50 ಕೊಡ್ತಿದ್ದೋ. ಎಷ್ಟನೇ ಇಸ್ವಿನಲ್ಲಿ? 12-13 2012-13. ಈಗಲೂ ಅಷ್ಟರಲ್ಲೇ ಇವಿ, ಈಗ 70 rupees ಕೊಡ್ತೀವಿ. ಇನ್ನು ಹೋಲ್ಸೇಲ್ ಕಳೆದಾಗ ಇನ್ನೂ ಸ್ವಲ್ಪ ಕಡಿಮೆನೂ ಕೊಡ್ತೀವಿ. ಅಷ್ಟು ಕೊಟ್ಟರು ಅದು ಲಾಭದಾಯಕ ಅಂತ ಅನ್ಸುತ್ತಾ? ಅಲ್ಲ, ಇರೋದ್ರಲ್ಲಿ ಲಾಭದಾಯಕ. ಯಾಕೆ ಅಂದರೆ ಈಗ ಎಲ್ಲ ರಾಸಾಯನಿಕ ಕಬ್ಬಿಂದ ಅರ್ಧಂಥ ಬೆಲ್ಲನ 40-50 rupees ಹಿಂಗೆಲ್ಲ ಕೊಟ್ಬಿಡ್ತಾರೆ. ನಾವು ಪ್ಯೂರ್ ಅಂತೇಳಿ 10 rupees ಹೆಚ್ಚಾಗಿ ಮಾರ್ತೀವಿ. ಏನು ಮಾಡಿಕ್ಕಾಗೋದು, ನಾವು ಯಾರಿಗೂ ಕೇಳುವಂಗಿಲ್ಲ. ನಮ್ಮದು ಮಾರುಕಟ್ಟೆಯಲ್ಲಿ ವ್ಯಾಪಾರ ಆಗಲಿ ಅನ್ನೋ ಉದ್ದೇಶಕ್ಕೆ ಕೊಡಲೇಬೇಕು. ಬೆಲ್ಲ ನನ್ನ ಪ್ರಕಾರ ಅದು ಆಹಾರ ಅಲ್ಲ, ಔಷಧಿ ಇದ್ದಂಗೆ. ಜೀರ್ಣಕ್ರಿಯೆ ನಡೀತದೆ, ಮಲಬದ್ಧತೆ ನಿರ್ವಹಣೆ ಆಯ್ತದೆ, ಜಾಯಿಂಟ್ ಪೇನ್ ಹೋಯ್ತದೆ, ಜಾಂಡಿಸ್ ಕಂಟ್ರೋಲ್ ಆಯ್ತದೆ, ಕೆಮ್ಮು ಹೋಯ್ತದೆ, ಕಫಾಕಿತ ಆಗ್ತದೆ, ರಕ್ತ ಶುದ್ಧೀಕರಣ ಆಯ್ತದೆ, ಬಾಡಿಲಿ ಎಂಜೈಮ್ಸ್ ಎಲ್ಲ ಕ್ರಿಯೇಟ್ ಆಯ್ತದೆ. ಜೊತೆಗೆ ಈ ಶ್ವಾಸ ಸಂಬಂಧಿ ಕಾಯಿಲೆಗೆ ಬೆಲ್ಲನೇ ರಾಮಬಾಣ. ಇಷ್ಟು ಚೆನ್ನಾಗಿ ಮಾತಾಡ್ತಿರೋದ್ರಿಂದಲೇ ನಿಮ್ ಬೆಲ್ಲ ಹಂಗ ಖರ್ಚಾಗ್ತಿರೋದು. ಈಗ ದೇವೇಗೌಡ್ರೆ, ನಿಮ್ಗೆ ಇಷ್ಟೆಲ್ಲ ಈಗ ಓದೋದಕ್ಕೆ ಅವಕಾಶಗಳಿತ್ತು, ಡಿಪ್ಲೊಮೋ ಶಿಕ್ಷಣ ಪಡಿತೀರಿ, ಆಮೇಲೆ ಡಿಗ್ರಿ ಓದ್ತೀರಿ. ಹಿಂದೆ ತಿರುಗಿ ನೋಡಿದಾಗ ಜೀವನದಲ್ಲಿ ಹೆಂಗನ್ಸುತ್ತೆ ನಿಮಗೆ? ಖುಷಿ ಇದೆಯಾ? ತುಂಬ ಖುಷಿ ಇದೆ, ಏನು ತೊಂದರೆ ಇಲ್ಲ. ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ? ಇಲ್ಲ ಇಲ್ಲ ಬಿಡಿ, ಅವೆಲ್ಲ ಆಗಿದ್ರೆ ಏನೋ ನನ್ನ ಹೆಂಡತಿ ಮಕ್ಕಳು ಸಾಕಂದು ನಮ್ಮಷ್ಟಕ್ಕೆ ನಾವು ಸೇಫ್ಟಿ ಆಗಿರ್ಬೋದಿತ್ತು. ಈಗ ನಮ್ಮನ್ನ ಇಲಾಖೆಯಲ್ಲೆಲ್ಲ ಪ್ರೋಗ್ರೆಸಿವ್ ಫಾರ್ಮರ್ ಅಂತ ಗುರುತಿಸವ್ರೆ. ಎಲ್ಲಾರು ಹೋದ್ರೆ 4 ಜನ ರೈತರಿಗೆ ಟೀಚ್ ಮಾಡ್ತೀವಿ, ಆಮೇಲೆ ಹಿಂಗೆಲ್ಲ ಹಿಂಗೆ ಮಾಡ್ರಪ್ಪ ಒಳ್ಳೇದಾಯ್ತದೆ ಅಂತ ಹೇಳ್ತೀವಿ. ಈಗ ನಾನು ಸಾವಯವ ಕೃಷಿಗೆ ಬಂದಾಗ ಸಾವಯವ ಅಂದರೆ ಬೆಲ್ಲ ಮಾರಿಕ್ಕೆ ಹೋದರೆ ಆ ಸಾವಯವ ಅನ್ನೋ ಪದ ಹೇಳಿಕೆ ಬರ್ತಿನಿಲ್ಲ, ಏನು ಸಾವಯವ ಅನ್ನೋ ಪರಿಸ್ಥಿತಿಯಲ್ಲಿದ್ದೊ ಏನು ಸಾವಯವ ಅನ್ನೋರು ಆಗ ನೋಡಪ್ಪ ಇದು ಗಂಜಲಾ ತೊಪ್ಪೆಯಾಗಿ ಬೆಳೆದಿರೋ ಕಬ್ಬನ ಬೆಲ್ಲ ತಿಂದು ನೋಡು ಚೆನ್ನಾಗಿದೆ ಅಂತೇಳಿ ಮಾರಿ ಮಾರ್ಕೆಟ್ ಕ್ರಿಯೇಟ್ ಮಾಡಿದೊ. ಅಂಥದ್ದು ಈಗ ಸಾವಯವ ಅನ್ನೋದು ನಮ್ಮನ್ನ ಆಳುವ ಸರ್ಕಾರ, ಈಗ ಮೋದಿ ದೇಶದ ಪ್ರಥಮ ಪ್ರಜೆ, ಅವರು ಸುದಾ ಸಾವಯವ ಮಾಡ್ರಿ ನೀವು ಒಂದು ಹೆಕ್ಟೇರ್ಗೆ 50,000 ಕೊಡ್ತೀನಿ 3 ವರ್ಷದಲ್ಲಿ ಅಂತೇಳಿ ಈಗ ಒಂದು ಅವರು ಒಂದು ಪ್ರೋಗ್ರಾಮ್ ಮಾಡವ್ರೆ. ಆ ಮಟ್ಟಕ್ಕೆ ಬಂದೀವಿ ಅಂದರೆ ಮುಂದೆ ಉಳಿಬೇಕಾಗಿರೋದೆ. ಈಗ ನಿಮ್ಮ ಮಕ್ಕಳು ಇರೋವಂಥ ವ್ಯವಸ್ಥೆಯಲ್ಲಿ ನಿಮ್ಮ ಹಾಗೇ ಅವರು ಸಾವಯವ ಕೃಷಿಯನ್ನೇ ನಂಬಿ ಬೆಲ್ಲದ ಉತ್ಪಾದನೆಯನ್ನೇ ಮುಂದುವರಿಸ್ಕೊಂಡು ಆರಾಮಾಗಿ ಜೀವನ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತಾ? ಅನಿಸುತ್ತೆ, ಏನು ತೊಂದರೆ ಇಲ್ಲ. ಅಂದರೆ ಈಗೆಲ್ಲ ದುಡ್ಡು ದುಡ್ಡು ಅಂತೇಳಿ ದುಡ್ಡಿನ ಕಡೆ ಓಡ್ಬಿಟ್ಟವ್ರೆ. ಪ್ರತಿಯೊಂದಕ್ಕೂ ದುಡ್ಡೇ ಬೇಕು, ಎಲ್ಲಿ ಜಾಸ್ತಿ ಲಾಭ ಬರ್ತದೆ ಅದರಿಂದ ಕಡೆ ಹೋಯ್ತಾವ್ರೆ. ನಮ್ಮ ಮಕ್ಳಿಗೆ ಈಗ ಆಲ್ರೆಡಿ ನಮ್ಮ ಅಪ್ಪ ಮಾಡೋದೇ ಸರಿ ಅನ್ನೋ ಮಟ್ಟಿಗೆ ನಾನು ರೂಪಿಸಿವ್ನಿ. ಮುಂದೊಂದು ದಿವಸ ಶ್ರೀಕೃಷ್ಣನ ಹೇಳಿರುವಂತೆ ಬದಲಾವಣೆ ಜಗದ ನಿಯಮ, ಗ್ರೀನ್ ರೆವಲ್ಯೂಷನ್ ಆಗಿ 50-60 ವರ್ಷಕ್ಕೆ ಎಲ್ಲ ಭೂಮಿಯಿಂದ ಹಿಡಿದು ಅಪ್ ಟು ಓಜನ್ ಲೇಯರ್ ಗಂಟ ಹಾಳು ಮಾಡೋರೆ. ಈಗ ನೆಕ್ಸ್ಟು ಆರ್ಗ್ಯಾನಿಕ್ ರೆವಲ್ಯೂಷನ್ ಆಗಲೇಬೇಕು, ಆಗಾದಾಗ ಮನುಕುಲ ಉಳಿಲಿಕ್ಕೆ ಸಾಧ್ಯ ಅಂತ ನನ್ನ ಅನುಭವ. ಬರಬಾರದ ರೋಗಗಳು ನೋಡ್ರಿ, ಆ ಕೊರೋನಾದಿಂದ ಒಮಿಕ್ರಾನ್ವರೆಗೂ ವೈರಸ್ಸು. ವೈರಸ್ ಅಂದರೆ ಏಕಕೋಶ ಜೀವಿ, ಜೀವಿ ಅಂದರೆ ಬಹುಕೋಶ ಜೀವಿ, RNA DNA ಎರಡೂ ಇರ್ತದೆ. ವೈರಸ್ಗೆ ಇಲ್ಲ RNA ವೈರಸ್ಸು ಇಲ್ಲ DNA ವೈರಸ್ಸು, ಪರತಂತ್ರ ಜೀವಿ ಬೇರೆಯವ್ರ ಮೇಲೆ ಬದುಕಬೇಕು. ನಾವು ಕಂಡಂಗೆ ಚಿಕ್ಕವರಿದ್ದಾಗ ನೆಗಡಿ ಕೆಮ್ಮಲು ಆಯ್ತಿತ್ತು, ಏ ದೂರ ಸೀನು ದೂರ ಕೆಮ್ಮು ನನಗೂ ಆಗ್ಬಿಡ್ತದೆ ಅಂತಿದ್ರು. ಹಂಗೆ ಒಬ್ಬರಿಂದ ಒಬ್ರಿಗೆ ಅದು RNA ಆದರೆ DNA ಬಳಸ್ಕೊಂಡು, DNA ಆದರೆ RNA ಬಳಸ್ಕೊಂಡು ಬದುಕ್ತದೆ ಅಂತ ಡಾಕ್ಟ್ರೇ ಹೇಳುವಂಗೆ ಇದು. ನಾನು ಡಾಕ್ಟ್ರದು ಮಾತು ಕೇಳ್ಕೊಂಡೇ ಹೇಳ್ತಾ ಇರೋದು. ಅಂಥ ವೈರಸ್ಸು ಇವತ್ತು ಬಹುಕೋಶ ಜೀವಿ ಅಂದರೆ ಈಗ ಪ್ರಾಣಿ ಪಕ್ಷಿ ನಾಯಿ ನರಿ ಎಮ್ಮೆ ದನ ಆಡು ಕುರಿಗೆಲ್ಲ ಬರಬೇಕಿತ್ತು ಕೊರೋನಾ. ಯಾಕೆ ಬರಲಿಲ್ಲ ಅಂದರೆ ಹ್ಯೂಮನ್ ಬಾಡಿ ಮೇಲೆ ಹೋಯಿತು ಅಂದರೆ ಹ್ಯೂಮನ್ ಬಾಡಿ ಕೆಮಿಕಲ್ ಫುಡ್ ತಿಂದು ತಿಂದು ಇಮ್ಯುನಿಟಿ ಮತ್ತು ರೆಸಿಸ್ಟೆನ್ಸ್ ಪವರ್ ಇಲ್ಲ. ಹಂಗಾಗಿ ಆ ವೈರಸ್ಸು ನಾನು ಸುಲಭವಾಗಿ ಇಲ್ಲಿ ಬದುಕ್ಬೋದು ಅಂತ ಕಂಡ್ಕೊಂಡದೆ. ಅದು ನಿಮ್ಮ ಒಂದು ಇದು ಆಲೋಚನೆ ಒಳ್ಳೇದು ದೇವೇಗೌಡ್ರೆ. ಈಗ ನಮ್ಮ ಮಾತನ್ನ ಬೇರೆ ರೈತರು ಕೇಳ್ತಾ ಇರ್ತಾರೆ, ನಿಮ್ಮ ಮಾತನ್ನ ಅವ್ರು ಕೇಳಿದ್ದಾರೆ, ಅವ್ರಿಗೂ ಒಂದು ಆಸಕ್ತಿ ಇರುತ್ತೆ. ನಾವು ಕಬ್ಬು ಬೆಳೀತಾ ಇದ್ದೀವಿ, ಸಾವಯವ ಕೃಷಿಯನ್ನೇ ಮಾಡ್ತೀವಿ, ನಾವು ಬೆಲ್ಲ ಆಡಿಸ್ಬೋದಾ ಅಂತ ಹೇಳಿ. ಇದರ ಖರ್ಚು ವೆಚ್ಚ, ಇದರ ಅರ್ಥಶಾಸ್ತ್ರ ನೀವು ಓದಿದಿರಲ್ಲ, ಏನು ಕಬ್ಬಿನ ಗಾಣದ ಅರ್ಥಶಾಸ್ತ್ರ ಏನು ಹೇಳುತ್ತೆ? ಅಲ್ಲ ಈಗ ಕಬ್ಬಿಣ ನನ್ನ ಲೆಕ್ಕಾಚಾರ ಗಾಣ ಕುಪ್ಪರಕ್ಕೆ ಮತ್ತೊಂದು ಆಗ್ಬೋದು. ಒಂದು 10-15 ವರ್ಷಕ್ಕೆ ನಾವೇನು ಇನ್ವೆಸ್ಟ್ ಮಾಡಿರ್ತೀವಿ ಅದೆಲ್ಲ ದಿನೇ ದಿನೇ ಜೀರೋಗೆ ಬತಾ ಇರ್ತದೆ. ಅದಕ್ಕೆ ತಕ್ಕಂತೆ ನಾವು ಉತ್ಪಾದನೆ, ಈಗ ಮೊದಲನೇ ವರ್ಷದಲ್ಲಿ ಏನು ರೇಟ್ ಇರ್ತದೆ ಅದು 7ನೇ ವರ್ಷಕ್ಕೆ ಏರ್ತಾ ಇರಬೇಕು, 3ನೇ ವರ್ಷಕ್ಕೆ ಇನ್ನೂ ಏರಬೇಕು, ಹಿಂಗೆ ಹೋಯ್ತಾ ಇರಬೇಕು. ಈಗ ಅದೇ ಸರ್ಕಾರಿ ನೌಕರರಿಗೆ ತುಟಿ ಬತ್ತಿ ಅಂಥೇಳಿ ಪ್ರತಿ 6 ತಿಂಗಳಿಗೂ ವೇತನ ಪರಿಷ್ಕರಣೆ ಮಾಡಿ ಏರಿಸ್ದಂಗೆ ನಮ್ಮ ವಸ್ತುಗಳಿಗೂ ಒಂದು ಸ್ವಲ್ಪ ಏರ್ತಾ ಇರಬೇಕು. ಅಪಾರ ಇಲ್ಲದವರು ಅಲ್ಲ, ನಾನು ಲಾಭದಾಯಕವಾಗಿ ಒಂದು ಗಾಣವನ್ನು ನಡೆಸಬಹುದಾ? ನಡೆಸ್ಬೋದು, ಏನು ತೊಂದರೆ ಇಲ್ಲ. ರೈತರಿಗೂ ಉಳ್ಕೋಬೇಕು, ನಾವು ಉಳಿಬೇಕು, ಆ ಥರದ್ದೆಲ್ಲ ನಡೆಸ್ಕೊ ಹೋಗ್ಬೋದು ಯಾರು ಬೇಕಾದ್ರೂ, ತೊಂದರೆ ಇಲ್ಲ. ಆಮೇಲೆ ಲೆಕ್ಕಲ್ ಸೆಟ್ಟಿ ಒಕ್ಕಲಿಲ್ದಂಗೆ ಹೋದ ಅಂತ ಗಾದೆ. ಯಾವುದೇ ಒಂದು ಉದ್ಯಮ ನಡೆಸ್ಬೇಕಾದ್ರೆ ನಾವು ಖರ್ಚು ವೆಚ್ಚ ಎಲ್ಲ ಲೆಕ್ಕ ಹಾಕಿ ಲಾಭ ಬರ್ತದೇನೆ ನಡೆಸ್ಬೇಕು. ನೀವು ಲಾಭದಲ್ಲಿದ್ದೀರೋ ನಷ್ಟದಲ್ಲಿದ್ದೀರೋ? ನಾವೀಗ ಲಾಭದಲ್ಲೇ ಇದ್ದೀವಿ, ನಷ್ಟೇನಿಲ್ಲ ನಮಗೆ. ಒಂದೊಂದ್ಸಲ ವ್ಯವಹಾರ ಅಂದಮೇಲೆ ನಷ್ಟನೂ ಬರ್ಬೋದು, ತಡ್ಕೋಬೇಕು. ಅದೇ ನಷ್ಟ ಮುಂದುವರೆದಾಗ ಲಾಸ್ ಆಗೋದಂತ ಉದ್ಯಮ ಖಂಡಿತ. ಸಾಕಷ್ಟು ಗಾಣಗಳು ಮುಚ್ಚೋಯ್ತು ಅಂದ್ರಲ್ಲ, ಅದಕ್ಕೇನು ಕಾರಣ ಆಗಿರ್ಬೋದು ನಿಮ್ಮ ಪ್ರಕಾರ? ಸಾಕಷ್ಟು ಗಾಣಗಳು ಮುಚ್ಚೋಗ್ಬೇಕಾದ್ರೆ ಕಾರಣ ಅಂದರೆ ನಿರ್ವಹಣೆ ಮಾಡ್ದೇ ಆಳನ ಮೇಲೆ ಜವಾಬ್ದಾರಿ ಕೊಟ್ಬಿಟ್ಟು ಹೊರಟೋಗೋದು, ಆಮೇಲೆ ಆಳ್ಗೆಲ್ಲ ಅಡ್ವಾನ್ಸ್ ಕೊಟ್ಟು ಕರ್ಕೊಬರೋದು, ಅವ್ರ ಒತ್ತಿಗೆ ಹೊಂಟೋಗೋದು. ಯಥೇಚ್ಛವಾಗಿ ಏನು ಸೋಡಿಯಂ ಹೈಡ್ರೋಸಲ್ಫೇಟು ಡೆಕೋಲೇಟು ಸಪೋಲೇಟು ಅಂತ ಕೆಮಿಕಲ್ ಎಲ್ಲ ಬಳಸೋದು, ಅನವಶ್ಯಕವಾಗಿ ಹಾಕೋದದು. ಇವೆಲ್ಲರಿಂದ ಒಂದು ಕಡೆಯಿಂದ ಲಾಸೇ ಬಂದಾಗ ಗಾಣ ಮುಚ್ಚೋಗ್ದೇ ಏನಾಯ್ತದೆ, ಮುಚ್ಚುತ್ತದೆ. ರೈತ ಬಾಂಧವರೇ ಗಮನಿಸಿ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತ ಹಾಗೂ ರೈತ ಮಹಿಳೆಯರನ್ನು ಪ್ರೋತ್ಸಾಹಿಸಲು ಯಳಂದೂರು ತಾಲೂಕಿನ ದುಗ್ಗಹಟ್ಟಿ ಗ್ರಾಮದ ಶ್ರೀಮತಿ ಸುಂದರಮ್ಮ ದುಗ್ಗಹಟ್ಟಿ ವೀರಭದ್ರಪ್ಪ ಪ್ರತಿಷ್ಠಾನವು ರೈತ ಬಾಂಧವರಿಗೆ ವಿಶೇಷ ನಗದು ಬಹುಮಾನ ಘೋಷಿಸಿದೆ. ನಂಜನಗೂಡು ತಾಲೂಕಿನಲ್ಲಿ ಭತ್ತ, ಯಳಂದೂರು ತಾಲೂಕಿನಲ್ಲಿ ಬಾಳೆ, ಕೊಳ್ಳೇಗಾಲ ತಾಲೂಕಿನಲ್ಲಿ ಕಬ್ಬು, ಹನೂರು ತಾಲೂಕಿನಲ್ಲಿ ಮುಸುಕಿನ ಜೋಳ, ಚಾಮರಾಜನಗರ ತಾಲೂಕಿನಲ್ಲಿ ಟೊಮ್ಯಾಟೊ ಮತ್ತು ಗುಂಡ್ಲುಪೇಟೆ ತಾಲೂಕಿನಲ್ಲಿ

ಕಾವುತ ಮಲ್ಲೈನ ಮಡದಿ ಮಲುಗಮ್ಮ ಮಲ್ಲಯ್ಯನ್ನ ಮಡದಿ ಮಲ್ಗಮ್ಮ ನಿರುವುದು ಕಲ್ಲು ಮಳಿಗೆ ಕೈಲಾಸ ಶಿವನೇ ನೀವೆಲ್ಲಿ.